ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಪದವಿಯನ್ನು 2022 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ನ್ಯಾಚುರೋಪತಿ ಹಾಗೂ ಯೋಗಿಕ್ ಸೈನ್ಸಸ್ ಉಜಿರೆ ಇಲ್ಲೇ ಪಡ್ಕೊಂಡ್ರು. ನಂತರ ಕೈರೋಪ್ರಾಕ್ಟಿಸ್, ಅಕ್ಯುಪಂಕ್ಚರ್, ಸಾಫ್ಟ್ ಟಿಶ್ಯೂ ಮ್ಯಾನ್ಯುಪುಲೇಷನ್, ಆಸ್ಟಿಯೋಪತಿ ಇದರೊಳಗೆ ಪರಿಣಿತಿಯನ್ನು ಹೊಂದಿದ್ರು. 1 ವರ್ಷಗಳ ಕಾಲ ಜಿಂದಾಲ್ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯೊಳಗೆ ಕಾರ್ಯನಿರ್ವಹಿಸಿದಂತಹ ಅನುಭವ ಅದ. 2023 SGM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 2 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನಗೌಡ ಅವರೇ, ನಮ್ಮ ಶ್ರೋತೃಗಳು ಕಾತುರರಾಗಿ ಕೂತಾರೆ. ತೂಕ ಇಳಿಸುವ ವಿಧಾನಗಳು ಮತ್ತು ಅದರ ಮಹತ್ವದ ಬಗ್ಗೆ ಡಾಕ್ಟರ್ ಮಲ್ಲಿಕಾರ್ಜುನಗೌಡ ಅವರು ಏನು ಹೇಳ್ತಾರೆ ಅಂತ ತಮ್ಮ ಮಾಹಿತಿಯನ್ನು ಶುರು ಮಾಡಬಹುದು. ಎಸ್, ಆತ್ಮೀಯ ಪ್ರಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು, ಶುಭ ಸಂಜೆ ಎಲ್ಲರಿಗೂ. ಸೊ ಇವತ್ತಿನ ಬಗ್ಗೆ ನಾನು ತೂಕ ಇಳಿಸುವ ವಿಧಾನ ಮತ್ತು ಅದರ ಮಹತ್ವ, ಅದರ ಕುರಿತು ನಿಮ್ಮ ಮುಂದೆ ಚರ್ಚಿಸಲಿದ್ದೇನೆ. ಸೊ ಎಲ್ಲರಿಗೂ ಈಗ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂದರೆ ತುಂಬ ಕಷ್ಟ ಆಗಿದೆ ಮತ್ತು ಎಲ್ಲರಿಗೂ ಸರ್ವೇ ಸಾಮಾನ್ಯ ಆಗಿದೆ. ಸೊ ಎಲ್ಲ ಜನರಲ್ಲೂ ಈ ತೂಕ ಹೆಚ್ಚುವಿಕೆ ಅನ್ನೋದು ಕಾಡ್ತಾ ಇದೆ. ತುಂಬ ಸಣ್ಣ ವಯಸ್ಸಿನಲ್ಲಿ ಇರತಕ್ಕಂಥ ವಯಸ್ಕರಲ್ಲೂ ಕೂಡ ಏನಾಗ್ತಾ ಇದೆ, ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಾಗಾದರೆ ಯಾಕೆ, ಮತ್ತು ಇನ್ನೊಂದು ಚಾಲೆಂಜಿಂಗ್ ಏನಾಗಿರೋದು ಅಂದರೆ, ಸೊ ಅವರು ವೆಯ್ಟ್ ಇನ್ಕ್ರೀಸ್ ಆದ ತಕ್ಷಣ ಕಾನ್ಷಿಯಸ್ ಆಗ್ತಾ ಇದ್ದಾರೆ, ಬಟ್ ಅವರು ತೂಕ ಇಳಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ತೂಕ ಇಳಿತಾ ಇಲ್ಲ. ಏನಿದು ಸಮಸ್ಯೆ ಅಂದ್ರೆ ಇವತ್ತಿನ ಸಮಾಜದೊಳಗೆ ಅದರ ಬಗ್ಗೆ ಜಾಗೃತಿ ಮೂಡಿದೆ ಡಾಕ್ಟರ್? ಎಸ್ ಎಸ್ ಮ್ಯಾಮ್. ಸೊ ಯೂಶ್ವಲಿ ಎಲ್ಲರಲ್ಲೂ ವೆಯ್ಟ್ ಕಾನ್ಷಿಯಸ್ ಅನ್ನೋದಿದೆ, ಬಟ್ ಅದು ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಮಾಡಿದರೂ ಕೂಡ ಯಾಕೆ ತೂಕ ಇಳಿತಾ ಇಲ್ಲ, ಸೊ ಅದು ಜನರಿಗೆ ಏನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಮ್ಯಾಮ್. ಸೊ ಅದು ಅವುಗಳನ್ನು ನಾವು ಪತ್ತೆ ಹಚ್ಚಿ, ಸೊ ಅದುಗಳಿಗೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟನ್ನು ಕೊಟ್ಟಾಗ ವೆಯ್ಟ್ ಇಳಿಯೋದ್ರಲ್ಲಿ ಖಂಡಿತ ಮ್ಯಾಮ್. ಸೊ ಈಗ ಮೊದಲನೇದಾಗಿ ಮೊದಲಿಗೆ ವೆಯ್ಟ್ ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳ್ತೇನೆ ಮ್ಯಾಮ್. ಸೊ ಫಸ್ಟ್ ಒನ್, ಸೆಡೆಂಟರಿ ಲೈಫ್ ಸ್ಟೈಲ್. ಸೊ ಎಲ್ಲ ಜನರಲ್ಲಿ ಈಗ ಮೀಡಿಯಾ ಆಗಲಿ, ಸೋಷಿಯಲ್ ಮೀಡಿಯಾಸ್ ಎಲ್ಲ ಬಂದಿರೋದ್ರಿಂದ ಸೆಡೆಂಟರಿ ಲೈಫ್ ಸ್ಟೈಲ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಫುಡ್ ಹ್ಯಾಬಿಟ್ಸ್. ಸೊ ಜಂಕ್ ಫುಡ್ ಆಗಲಿ, ಆಮೇಲೆ ಸ್ಟ್ರೀಟ್ ಫುಡ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್, ಕ್ಯಾನ್ಡ್ ಫುಡ್ಸ್ ಆಗಿರ್ಬೋದು ಮ್ಯಾಮ್. ಸೊ ಈ ಎಲ್ಲ ಏನಾಗಿದೆ, ಈ ಎಲ್ಲ ಫುಡ್ಗಳಿಂದ ಸ್ಯಾಚುರೇಟೆಡ್ ಫ್ಯಾಟ್ಸ್ ತುಂಬ ಇರೋದ್ರಿಂದ, ಕೊಬ್ಬಿನಾಂಶ ತುಂಬ ಇರೋದ್ರಿಂದ ಸಡನ್ಲಿ ವೆಯ್ಟ್ ಗೇನ್ ಆಗ್ತಾ ಇದ್ದಾರೆ. ಆಹಾರ ಪದ್ಧತಿ ಮ್ಯಾಮ್. ಇನ್ನೊಂದು ನಿದ್ರಾಹೀನತೆ, ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಎಲ್ಲರಲ್ಲೂ ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಗಿದೆ, ಪ್ರತಿಯೊಬ್ಬರಲ್ಲೂ, ಬಿಕಾಸ್ ಮೊಬೈಲ್. ಅವರಿಗೆ ನಿದ್ದೆ ಬರಲಿಲ್ಲ ಅಂದರೆ ತಿರ್ಗಾ ಮತ್ತೆ ಮೊಬೈಲನ್ನು ನೋಡ್ತಾರೆ. ಸೊ ಅದು ಏನು ಮಾಡುತ್ತೆ, ನಿದ್ದೆಯನ್ನು ಮತ್ತೂ ಮುಂದೋಡಿಸುತ್ತೆ. ಸೊ ಮುಂಚೆ ಏನಿತ್ತು ಮ್ಯಾಮ್, ಸ್ಕ್ರೀನ್ ಆಫ್ ಟೈಮಿಂಗು 9:30 ಇತ್ತು. ಸೊ ಈಗೇನಾಗಿದೆ ಅಂದರೆ 11, 12, 1 o'clock ಹೋಗ್ತಾ ಇದೆ. ಸೊ ಮತ್ತೆ ನಿದ್ದೆ ಬರಲಿಲ್ಲ, ಮತ್ತೆ ಮೊಬೈಲ್ ನೋಡ್ತಾರೆ. ಸೊ ಮತ್ತೆ ಲೇಟ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ. ಸೊ ಅದು ಒಂದು ಏನಾಗುತ್ತೆ, ಕಂಪ್ಲೀಟ್ ನಮ್ಮ ಮಾನವನ ಸರ್ಕಾಡಿಯನ್ ರಿದಮನ್ನೇ ಚೇಂಜ್ ಮಾಡುತ್ತೆ ಮ್ಯಾಮ್. ನಾನು ಹೇಳ್ತಾ ಇರ್ತೇನೆ ನನ್ನ ಪೇಷಂಟ್ಸಲ್ಲಿ, ಯೂಶ್ವಲಿ ಲಿವರ್ ಆ್ಯಕ್ಟಿವ್ ಟೈಮ್ ಈಸ್ 11 to 3. ಆ ಸಮಯದಲ್ಲಿ ಎಲ್ಲರೂ ಏನಿರಬೇಕು, ನಮ್ಮ ಬಾಡಿಯನ್ನು ರೆಸ್ಟಿಗೆ ಕೊಡಬೇಕು. ಆಗ ಲಿವರ್ ತನ್ನ ಕೆಲಸವನ್ನು ಶುರು ಮಾಡುತ್ತೆ. ಆ ಸಮಯದಲ್ಲಿ ನಾವು ಏನಾದರೂ ಆಕ್ಟಿವ್ ಆಗಿದ್ರೆ ಲಿವರ್ ನಮ್ಮ ಕಡೆ ಗಮನ ಕೊಡಬೇಕಾಗತ್ತೆ, ಅದ್ರ ಕೆಲಸನ ನಿಲ್ಲಿಸುತ್ತೆ. ಸೊ ಮೇನ್ ಮೆಟಬಾಲಿಸಮ್ ಏನಂದ್ರೆ ಫ್ಯಾಟ್ ಮೆಟಬಾಲಿಸಮ್ ಆ ಟೈಮಲ್ಲಿ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಜನರು ಏನು ಮಾಡ್ತಾರೆ, ಮೊಬೈಲ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಬೇರೆ ಅದರ್ ಆಕ್ಟಿವಿಟೀಸ್ ಮಾಡೋದ್ರಿಂದ ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ಅದು ನೆಕ್ಸ್ಟ್ ಡೇ ಅವ್ರು ಎಷ್ಟೇ ಲೇಟಾಗಿ ಇದ್ದರೂ ಕೂಡ ಫ್ರೆಶ್ನೆಸ್ ಇರಲ್ಲ, ಮತ್ತು ಹಾಗೆ ಟಾಕ್ಸಿನ್ಸ್ ಉಳ್ಕೊಂಡಿರುತ್ತೆ. ಇದು ಏನು ಮಾಡುತ್ತೆ, ಎಕ್ಸೆಸಿವ್ ಕೊಬ್ಬನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಜೀವನ ಶೈಲಿಯಿಂದ. ಇನ್ನು ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ಗಳು ಇದ್ದಾವೆ ಮ್ಯಾಮ್, ಲೈಕ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಥೈರಾಯ್ಡ್ಗೆ ಸಂಬಂಧಪಟ್ಟಿತ್ತು. ಸೊ ಎಸ್ಪೆಷಲಿ ಇದು ಹೆಣ್ಮಕ್ಳಲ್ಲಿ ತುಂಬ ಕಂಡು ಬರುತ್ತೆ. ಸರ್ವೇ ಸಾಮಾನ್ಯವಾಗಿ ಥೈರಾಯ್ಡ್ ಬಂದ ತಕ್ಷಣ ವಿ ಸ್ಟಾರ್ಟ್, ಅದು ನಾವೇನು ಮಾಡ್ತೇವೆ, ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೇವೆ, ವೆಯ್ಟ್ ಮತ್ತೆ ಇದಾಗುತ್ತೆ. ಬಟ್ ಇನ್ನೂ ಏನಾಗ್ತಾ ಇದೆ ಅಂದರೆ, ಜನರಲ್ಲಿ ಕೆಲವು ಈಗ ನಾವು ನೋಡ್ತಿರೋ ಪ್ರಕಾರ, ಸೊ ಥೈರಾಯ್ಡ್ ಇದ್ದರೂ ಕೂಡ ಹೈಪೋಥೈರಾಯ್ಡಿಸಮ್ ಏನಿರುತ್ತಲ್ಲ ಮ್ಯಾಮ್, ವೆಯ್ಟ್ ಇನ್ಕ್ರೀಸ್ ಆಗುತ್ತೆ, ಬಟ್ ಅವು ಥೈರಾಯ್ಡ್ ಲೆವೆಲ್ ನಾರ್ಮಲಿಗೆ ಬಂದರೂ ಕೂಡ ವೆಯ್ಟ್ ಕಡಿಮೆ ಆಗಲ್ಲ. ಸೊ ಯಾಕಿದು ಈ ಥರ ಆಗ್ತಿದೆ ಅಂತ ನೋಡಿದಾಗ, ನಮಗೇನು ಕಂಡು ಬರ್ತಿದೆ ಅಂದರೆ ಸ್ಟ್ರೆಸ್ ಲೆವೆಲ್ ಮ್ಯಾಮ್. ಸೊ ಸ್ಟ್ರೆಸ್ ಲೆವೆಲಿಂದ ಏನಾಗುತ್ತೆ, ಕೆಲವು ಆಟೋ ಆ್ಯಂಟಿಬಾಡೀಸ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತವೆ ಮ್ಯಾಮ್. ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ಆಟೋ ಆ್ಯಂಟಿಬಾಡೀಸ್. ಸೊ ಅದನ್ನು ಜನರು ಕೂಡಲೇ ಏನು ಮಾಡಬೇಕು, ಅವರು ಇದಕ್ಕೆ ಮೇನ್ ಒಂದು ಸೂಚನೆ ಏನಂದ್ರೆ ಮಾ, ಅವ್ರು ಎಷ್ಟೇ ಡಯಟ್ ಮಾಡ್ತಾರೆ, ಡಯಟ್ ಕಾನ್ಷಿಯಸ್ ಇರೋರು, ಥೈರಾಯ್ಡ್ ಬಂದ ತಕ್ಷಣ ಎಷ್ಟೇ ವರ್ಕೌಟ್ ಮಾಡಿದರೂ ಅವರಲ್ಲಿ ವೆಯ್ಟ್ ಲಾಸ್ ಆಗಲ್ಲ. ಆಗ ಅವ್ರು ತಿಳ್ಕೋಬೇಕು ನಾವು ಸರಿಯಾದ ಒಂದು ಕ್ರಮದಲ್ಲಿ ಹೋಗ್ತಾ ಇಲ್ಲ, ವೈದ್ಯರನ್ನು ನಾವು ಕನ್ಸಲ್ಟ್ ಮಾಡಬೇಕು ಅಂತ. ಸೊ ಅವ್ರು ಥೈರಾಯ್ಡು ಚೆಕ್ ಮಾಡಿದರೂ ಅದು ನಾರ್ಮಲ್ಲೇ ಇರುತ್ತೆ. ಸೊ ಆಗ ನಾವೇನು ಮಾಡ್ತೇವೆ, ಕೆಲವೊಂದಿಷ್ಟು ಹಾರ್ಮೋನ್ಗಳನ್ನು ಚೆಕ್ ಮಾಡಿಸ್ತೇವೆ, ಲೈಕ್ ಸೊ ಮತ್ತು ಕೆಲವೊಂದಿಷ್ಟು ಆಟೋ ಆ್ಯಂಟಿಬಾಡೀಸ್ಗಳನ್ನು, ಲೈಕ್ ಆ್ಯಂಟಿ TPO ಅಂತ ಬರುತ್ತೆ, ATG ಅಂತ ಬರುತ್ತೆ. ಸೊ ಇಂಥ ಆಟೋ ಆ್ಯಂಟಿಬಾಡೀಸ್ಗಳನ್ನು, ಥೈರಾಯ್ಡ್ಗೆ ಸಂಬಂಧಪಟ್ಟ ಆಟೋ ಆ್ಯಂಟಿಬಾಡೀಸ್ಗಳನ್ನು ಚೆಕ್ ಮಾಡಿಸಿದಾಗ ಅಲ್ಲಿ ಅವುಗಳ ಲೆವೆಲ್ಲು ಇನ್ಕ್ರೀಸ್ ಆಗ್ತಾ ಇದೆ. ಈಗ ರೀಸೆಂಟ್ಲಿ ನಾವು ಕೇಸಸ್ಸಲ್ಲಿ ನೋಡ್ತಿರೋ ಹಾಗೆ ಥೈರಾಯ್ಡ್ ನಾರ್ಮಲ್ ಇರುತ್ತೆ ಮ್ಯಾಮ್, ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಜನರಲ್ಲಿ, ಬಟ್ ಪೇಷಂಟ್ಸಲ್ಲಿ ವೆಯ್ಟ್ ಕಡಿಮೆ ಆಗಲ್ಲ. ಆಗಲೂ ಕೂಡ ಈ ಆಟೋ ಆ್ಯಂಟಿಬಾಡೀಸ್ಗಳು ಉತ್ಪತ್ತಿ ಆಗ್ತಾ ಇವೆ ನಾವು ರೀಸೆಂಟ್ಲಿ ನೋಡ್ತಾ ಇರೋ ಪ್ರಕಾರ, ನಾನು ನನ್ನ ಪೇಷಂಟ್ಸಲ್ಲಿ ನೋಡಿರೋ ಹಾಗೆ. ಸೊ ಅಂದರೆ ಥೈರಾಯ್ಡ್ ಆ ಆಟೋ ಆ್ಯಂಟಿಬಾಡೀಸ್ ಹೆಚ್ಚಾಗಲಿಕ್ಕೆ ಥೈರಾಯ್ಡೇ ಇದು ಬೇಕಂತ ಇಲ್ಲ. ಸೊ ಹೀಗಾಗಿ ಈ ಎಲ್ಲವುಗಳನ್ನು ಅಡ್ರೆಸ್ ಮಾಡಬೇಕಾಗತ್ತೆ ಮ್ಯಾಮ್. ಕೆಲವೊಂದಿಷ್ಟು ಮತ್ತೆ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಬರುತ್ತೆ, ತುಂಬ ಈಗ ಎಲ್ಲ ಏನಂದರೆ ಸ್ಪೀಡ್, ಸ್ಟ್ರೆಸ್ ಲೆವೆಲ್, ಸ್ಟ್ರೆಸ್. ಸೊ ಅದರಿಂದ ಏನಾಗ್ತಾ ಇದೆ, ಈ ಹಾರ್ಮೋನ್ ಜಾಸ್ತಿ ಆಗ್ತಾ ಇದೆ. ಈ ಹಾರ್ಮೋನ್ ಜಾಸ್ತಿ ಇರುವ ಒಂದು ಜನರಲ್ಲೂ ಕೂಡ ವೆಯ್ಟ್ ಲಾಸ್ ಆಗಲ್ಲ. ಇವುಗಳನ್ನು ಕೂಡ ವೈದ್ಯರ ಸಲಹೆಯೊಂದಿಗೆ ಚೆಕ್ ಮಾಡಿಸ್ಕೊಂಡು ಅವುಗಳಿಗೆ ಟ್ರೀಟ್ಮೆಂಟನ್ನು ಪಡ್ಕೋಬೇಕು. ಇನ್ನು ಕರುಳಿನ ಇವೆಲ್ಲವುಗಳು ನಾರ್ಮಲ್ ಇರುತ್ತೆ, ಕರುಳಿನ ಸಮಸ್ಯೆಯಿಂದನೂ ಕೂಡ ವೆಯ್ಟ್ ಲಾಸ್ ಆಗಲ್ಲ. ಇದು ನಾನು ಜನರಿಗೆ ಒಂದು ಕೊಡ್ತಕ್ಕಂಥ ಒಂದು ಸಂದೇಶ ಏನಂದರೆ, ಸೊ ಅಂದರೆ ನಮ್ಮ ಕರುಳಲ್ಲಿ ಫಂಗಸ್ ಏನಾದರೂ ಓವರ್ ಗ್ರೋತ್ ಆಗಿದ್ದರೆ, ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳ್ಕೊಂಡಿದ್ರೆ, ಆಮೇಲೆ ಕೆಟ್ಟ ವರ್ಮ್ಸ್ಗಳು ಬೆಳ್ಕೊಂಡಿದ್ರೆ, ಅದು ಕೂಡ ಏನು ಮಾಡುತ್ತೆ, ತೂಕ ಜಾಸ್ತಿ ಮಾಡುತ್ತೆ ಮ. ಸೊ ಅದರದ್ದು ಒಂದು ಸೂಚನೆ ಏನಂದರೆ, ಅವರಲ್ಲಿ ಅಂಥ ಜನಗಳಲ್ಲಿ ಏನಿರುತ್ತೆ ಪೇಷಂಟ್ಸಲ್ಲಿ, ಹೊಟ್ಟೆ ಉಬ್ಬರ ಬರ್ತಿರತ್ತೆ, ತುಂಬ ಡರಿಕೆ ಬರ್ತಾ ಇರತ್ತೆ, ಏನು ತಿಂದರೂ ಡೈಜೆಷನ್ ಆಗಲ್ಲ, ಈವನ್ ಫ್ರೂಟ್ಸ್ ತಿಂದರೂ ಅಥವಾ ಪ್ರೋಟೀನ್ ಡೈಜೆಷನ್ ಕೆಪಾಸಿಟಿ ಇರಲ್ಲ. ಬಟ್ ಅವರಲ್ಲಿ ಎದೆ ಉರಿ ಗಟ್ಟಲುರಿ ಇರಲ್ಲ, ಓನ್ಲಿ ಏನಂದರೆ ಬರೀ ಬ್ಲೋಟ್ ಆಗ್ತಾ ಇರತ್ತೆ, ಡರಿಕೆ, ಗ್ಯಾಸ್ ಪಾಸ್ ಆಗೋದು, ಇಂಥವುಗಳು ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ ವೈದ್ಯರನ್ನ ಸಲಹೆ, ವೆಯ್ಟ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಅಂಥವ್ರಲ್ಲಿ. ಸೊ ಅಂಥವ್ರು ವೈದ್ಯರನ್ನ ಸಲಹೆ. ಇನ್ನು ಮತ್ತು ಹೆಣ್ಣು ಮಕ್ಕಳು ಒಳಗೆ ಹೆಚ್ಚಾಗಿ ತೂಕ ಒಂದು ಹಂತದವರೆಗೆ ಅವರು ತಳ್ಳಗಿದ್ರು ಕೂಡ ಒಂದು ಹಂತ ಆದ ನಂತರ ಅವರಲ್ಲಿ ತೂಕ ಹೆಚ್ಚಾಗ್ಬಿಡುತ್ತೆ. ಇದು ನಾವು ಎರಡು ಸ್ಟೇಜಲ್ಲಿ ನೋಡ್ತೇವೆ ಮ್ಯಾಮ್. ಒಂದು ಪೋಸ್ಟ್ ಡೆಲಿವರಿ, ಅವರಿಗೆ ಸಿಜರಿಯನ್ ಆಗಿದ್ದರೂ ಕೂಡ ಆಗಿರಲಿ ಅಥವಾ ನಾರ್ಮಲ್ ಡೆಲಿವರಿ ಆಗಿದ್ದರೂ ಕೂಡ ಆಗಿರಲಿ. ಸೊ ಅಂಥವರಲ್ಲಿ ಏನಾಗುತ್ತೆ, ಪ್ರೀ ಮೆನೋಪಾಸಲ್ ಸ್ಟೇಟಲ್ಲಿ ಇದ್ದವರಲ್ಲೂ ಕೂಡ ಮೂಡ್ ಸ್ವಿಂಗ್ಸ್ ಆಗಲಿ ಅಥವಾ ತುಂಬಾ ಎಮೋಷನಲಿ ವೀಕ್ ಆಗಲಿ, ಅಂಥ ಸಮಯದಲ್ಲಿ ಅವ್ರೇನು ಮಾಡ್ತಾರೆ, ಸೊ ಸ್ಟ್ರೆಸ್ ಈಟಿಂಗ್ ಅಂತ ಹೇಳ್ತೀವಿ, ಬಿಂಜ್ ಈಟಿಂಗ್ ಮಾಡ್ತಾರೆ. ಆಮೇಲೆ ಅಬ್ಡಾಮಿನಲ್ಲಿ ತುಂಬ ಸ್ಪೇಸ್ ಇರುತ್ತೆ ಮ್ಯಾಮ್, ಉಳ್ಕೊಳ್ಳುತ್ತೆ ಆಫ್ಟರ್ ದ ಡೆಲಿವರಿ, ಡೆಲಿವರಿಯ ನಂತರ. ಸೊ ಅದಕ್ಕೆ ಅಲ್ಲಿ ಫ್ಯಾಟ್ ಬಂದು ಅಕ್ಯುಮುಲೇಟ್ ಆಗುತ್ತೆ, ಅದಕ್ಕೆ ಸರಿಯಾದ ರೀತಿಯಾದಂಥ ಟ್ರೀಟ್ಮೆಂಟ್ ಆಗಬೇಕು. ಸೊ ಇವನ್ ಇನ್ ಸಿಜೇರಿಯನ್ ಆದ ಹೆಣ್ಮಕ್ಳಲ್ಲೂ ಕೂಡ ಏನಾಗುತ್ತೆ, ಅನಸ್ತೇಷಿಯಾ ಆಗಿರ್ಬೋದು ಅಥವಾ ಸ್ಕಾರ್ ಆಗಿರ್ಬೋದು, ಅದರಿಂದ ತುಂಬಾ ಫ್ಯಾಟ್ ಇದಾಗೋ ಒಂದು ಎಸ್ಪೆಷಲಿ ಟ್ರಂಕ್ ಭಾಗದಲ್ಲಿ, ಸೊಂಟದ ಭಾಗದಲ್ಲಿ ಅಂತ ಹೇಳಿ. ಇನ್ನು ಮೇಯ್ನ್ ಆಗಿ ಹೆಣ್ಮಕ್ಳಲ್ಲಿ ಇಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇರತ್ತೆ, ಆ ಹಾರ್ಮೋನು ಹೆಚ್ಚಾಗುವಿಕೆಯಿಂದನೂ ಕೂಡ ಏನಾಗುತ್ತೆ, ವೆಯ್ಟ್ ಕಾನ್ಸ್ಟೆಂಟ್ ಆಗುತ್ತೆ, ಇಳಿಯೋದೇ ಇಲ್ಲ. ಅವ್ರು ಎಷ್ಟೇ ಪ್ರಯತ್ನ ಮಾಡಿದರು, ಎಷ್ಟೇ ವರ್ಕೌಟ್ ಮಾಡಿದರು, ಎಷ್ಟೇ ಡಯಟ್ ಮಾಡಿದರು, ಅಂಥ ಒಂದು ಹೆಣ್ಮಕ್ಳಲ್ಲಿ ವೆಯ್ಟ್ ಇಳಿಯಲ್ಲ. ಸೊ ಅದನ್ನು ಕೂಡ ನಾವು ಕಂಡುಹಿಡಿದು ಅದಕ್ಕೆ ಪರಿಹಾರ ನೀಡಬೇಕಾಗ, ಅಂದರೆ ಹೆಣ್ಣು ಮಕ್ಕಳೊಳಗೆ ಇದು ಹೆಚ್ಚಾಗಿರೋದ್ರಿಂದ ಹೆಚ್ಚಾಗೋದ್ರಿಂದ ಈ ಹಾರ್ಮೋನು ಹೆಚ್ಚಾಗುತ್ತೆ. ಎಲ್ಲ ಹಾರ್ಮೋನ್ಗಳು ಒಂದೇ ಬ್ಯಾಲೆನ್ಸಲ್ಲಿ ಇರಬೇಕು ಮ್ಯಾಮ್, ಯಾವ ಹಾರ್ಮೋನ್ ಹೆಚ್ಚಾದರೂ ಕೂಡ ಅದಕ್ಕೊಂದು ಎಫೆಕ್ಟ್ ಬರುತ್ತೆ. ಸೊ ಅದರಲ್ಲೂ ಈ ಒಂದು ಹಾರ್ಮೋನ್ನಿಂದ ಆ ಥರದ ಒಂದು ಸಂದರ್ಭ ಬರುತ್ತೆ. ಡಾಕ್ಟರ್, ಮತ್ತೇನಾದರೂ ಬಹಳ ಮುಖ್ಯವಾದದ್ದು ಅಂತ ಹೇಳೋದನ್ನ ನಮ್ಮ ಶ್ರೋತೃಗಳ ಕಾಯಿಲೆಗೆ ತರ ಕರೆ ಮಾಡಿ. ಓಕೆ ಮ್ಯಾಮ್. ಆಮೇಲೆ ಜನರಲ್ಲಿ ಒಂದು ಏನು ಅರಿವು ಮೂಡಿಸೋದೇನಂದ್ರೆ ಮ್ಯಾಮ್, ಬಾಡಿಯ ಸ್ವಾಭಾವಿಕತೆಯನ್ನು ಅರ್ತ್ಕೋಬೇಕು ಅವ್ರ ಬಾಡಿ. ಅದು ಕೆಲವೊಂದು ಕೆಲವೊಬ್ಬರಿಗೆ ಬೇಗ ಇಳಿಯುತ್ತೆ, ಬೇಗ ಗೇನ್ ಆಗುತ್ತೆ, ಕೆಲವೊಬ್ಬರಿಗೆ ಬೇಗ ಗೇನ್ ಆಗುತ್ತೆ, ಬೇಗ ಇಳಿಯೋದಿಲ್ಲ. ಅಂಥದ್ದನ್ನು ಅರಿತು ವೈದ್ಯರ ಸಲಹೆಯ ಮೇಲೆ ತೂಕವನ್ನು ಇಳಿಸೋದನ್ನು. ಯಾಕಂದರೆ ಸುಮಾರು ಜನರು ಏನು ಮಾಡ್ತಿದ್ದಾರೆ, ಬಾಡಿನ ಫೋರ್ಸ್ ಮಾಡ್ತಿದ್ದಾರೆ, ವೆಯ್ಟ್ ಇನ್ಕ್ರೀಸ್ ಆದ ತಕ್ಷಣ ವಾಟರ್ ಫಾಸ್ಟಿಂಗು, ಕಂಪ್ಲೀಟ್ ನಿಲ್ ಮಾಡೋದು, ಹೆವಿ ವರ್ಕೌಟ್ ಮಾಡೋದು, ಹೆವಿ ಪ್ರೋಟೀನ್ಸ್ನ ತೊಗೊಂಡು ಇದು ಮಾಡೋದು. ಅಂದ್ರೆ ನಾವೇ ನಮ್ಮ ದೇಹಕ್ಕೆ ಹಿಂಗಾಗ್ಲಿಕ್ಕಂತ ನಿರ್ಧಾರ ತಗೋಬಾರ್ದು, ತಜ್ಞ ವೈದ್ಯರನ್ನ ಭೇಟಿ ಮಾಡಲು ಬೇಕಾಗತ್ತೆ ಮ್ಯಾಮ್. ಯಾಕಂದ್ರೆ ಬಾಡಿದು ಏನಂದ್ರೆ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇರುತ್ತೆ. ನಾವು ವೆಯ್ಟ್ ಇನ್ಕ್ರೀಸ್ ಆದ ತಕ್ಷಣ ಯೂಟ್ಯೂಬ್ ಅಲ್ಲಿ ಎಲ್ಲ ಬರುತ್ತೆ ಈಗ, ಬಟ್ ಬಾಡಿ ಟು ಬಾಡಿ ಹೋಗುತ್ತೆ ಮ್ಯಾಮ್. ನಾವು ಅದರಿಂದ ಮನುಷ್ಯನಿಗೆ ಲೈವ್ ಆಗಿ ನೋಡಿದಾಗಲೇ ಮಾತ್ರ ಗೊತ್ತಾಗೋದು. ಸೊ ಇವರು ಅದನ್ನ ನೋಡಿ ಮಾಡಿದ ತಕ್ಷಣ ಏನಾಗುತ್ತೆ, ಬಾಡಿ ತನ್ನ ಸ್ವಾಭಾವಿಕತೆಯನ್ನ ಕಳ್ಕೊಳ್ಳುತ್ತೆ. ಸೊ ಅದರಿಂದ ನಾನೇನು ಹೇಳೋದೆ ಅಂದರೆ, ವೈದ್ಯರ ಸಲಹೆ ಮೇರೆಗೆ ತೂಕ ಇಳಿಸೋದಾದರೆ ಅದರಿಂದ ಬೇರೆ ಸೈಡ್ ಎಫೆಕ್ಟ್ಸ್ ಆಗೋದನ್ನು ಕೂಡ ನಾವು ತಡಿಬೋದು ಅಂತ. ಬಹಳ ಒಳ್ಳೆಯ ಮಾಹಿತಿ ಡಾಕ್ಟರ್ ಮಲ್ಲಿಕಾರ್ಜುನ ಗೌಡ ಅವರ. ಆದರೆ ನಮ್ಮ ಶ್ರೋತೃಗಳ ಕರೆ ಮಾಡ್ಲಿಕ್ಕೆ ಒಂದೊಂದು ಕರೆಗಳನ್ನು ತಗೊಂಡು ಬಿಡೋಣ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಹಾಂ ಕೇಳ್ರಿ, ಪ್ರಶ್ನೆ ಕೇಳ್ರಿ. ಮುರಿಯಪ್ಪ ಪ್ರಶ್ನೆ ಕೇಳ್ರಿ. ನಮ್ಮ ಹೆಂಗಸಿಗೆ ಬೊದ್ಲು ಬಾಡಾಗಿತ್ರಿ. ಎಸ್, ಕೂತ್ರೆ ಹೇಳಕ್ ಬರಲ್ಲಿ, ಎದ್ರೆ ಕುಂಡ್ಲಕ್ ಬರಲ್ಲಿ. ಅದಕ್ಕೆ ಸರ್, ಅವ್ರಿಗೆ ಏನಾದ್ರೂ ಥೈರಾಯ್ಡ್ ಸಮಸ್ಯೆ ಇದೆಯಾ? ಇಲ್ಲ ಇಲ್ಲ ಸರ್. ಇಲ್ಲ ಅಲ್ವಾ? ಅವ್ರದ್ದು ವಯಸ್ಸು ಎಷ್ಟು ಸರ್? ವಯಸ್ಸು 50 50 ಅಲ್ಲ ಸರ್. ಬಿಪಿ ಶುಗರ್ ಆ ಥರದ್ ಏನಾದರೂ ತೊಂದರೆಗಳು? ಏನೂ ಇಲ್ಲ ರೀ. ಏನಿಲ್ಲ. ಸೊ ಇಂಥ ಒಂದು ಕಂಡೀಷನ್ ಅಲ್ಲಿ ಒಮ್ಮೆ ನಮ್ಮನ್ನ ಮೀಟ್ ಆಗಬೇಕಾಗುತ್ತೆ ಸರ್. ಅದರ ಮೇಲೆ ನಾವು ಹಾ ಹೇಳಿ ಕೇಳ್ರಿ ಮುರಿಯಪ್ಪ, ಪ್ರಶ್ನೆ ಕೇಳ್ರಿ. ವೈದ್ಯರು ಹೇಳಿದ್ರಲ್ಲ. ಧನ್ಯವಾದ. ಹಲೋ ಹಲೋ, ಹಾ ಹೇಳ್ರಿ, ಯಾರು ಮಾತಾಡೋದು? ನಮಸ್ತೆ ಸರ್, ಹೇಳಿ. ನಾ ಧ್ರುವ ಮಾಲ್ಕೊಂಡಿ ಅರುಣ್ ಸಾಗರ್ ಮಾತಾಡ್ಕತ್ತೀನಿ. ಐ ಆಮ್ 25 ಬ್ಲೈಂಡ್ ಇದ್ದೀನಿ. ಓಕೆ ಸರ್. ಒಂದು ಎರಡೇದಂದ್ರ ಈ ಸ್ಥೂಲಕ ಆಗಲಿಕ್ಕೆ ಅಭಿಷೇಕಾಲಿಕ್ಕೆ ಜೆನೆಟಿಕ್ ಫ್ಯಾಕ್ಟರ್ಸ್ ಕಾರಣ. ಅಪ್ಪ ಅವ ಯಾರು ಜೆನೆಟಿಕ್ ಫ್ಯಾಕ್ಟರ್ಸ್? ಎರಡನೇದ್ ಫಾರಿನ್ ದಾಗ ಫ್ಯಾಟ್ ರಿಮೂವ್ ಮಾಡ್ಲಿಕ್ಕೆ ರೋಬೋಟಿಕ್ ಮಷಿನ್ ಯೂಸ್ ಮಾಡಿ ಫ್ಯಾಟ್ ರಿಮೂವ್ ಮಾಡ್ಬಿಡ್ತಾರೆ. ಆ ಟೆಕ್ನಾಲಜಿ ನಮ್ಮಲ್ಲಿ ಬಂದದೇನು ಸರ್? ಡಾಕ್ಟರ್ ನಿಮ್ ಮಾಹಿತಿ ಹೇಳ್ತಾರ ಕೇಳ್ರಿ. ಎಸ್ ಸರ್, ಈ ತಂತ್ರಜ್ಞಾನಗಳೆಲ್ಲ ಬಂದಿದೆ, ಬಟ್ ಏನಂದ್ರೆ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ತುಂಬಾ ಇದೆ. ಸೊ ಬೇರಿಯಾಟ್ರಿಕ್ ಸರ್ಜರಿ ಅಂತ ಬಂದಿದೆ. ಸೊ ಎಲ್ಲ ಫ್ಯಾಟ್ ರಿಮೂವಲ್ ಮಾಡೋದ್ರಿಂದ ಮನುಷ್ಯನ ದೇಹದಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ಅಂದ್ರೆ ಕೆಲವು ಟಾಕ್ಸಿನ್ಸ್ಗಳು ಉತ್ಪತ್ತಿ ಆಗ್ತವೆ ಸರ್. ಸೊ ಅದು ಏನ್ ಮಾಡ್ತಾ ಇದೆ, ಬೇರೆ ಆರ್ಗನ್ಸ್ ಗಳನ್ನ ಫೇಲ್ ಮಾಡ್ತಾ ಇದೆ, ಸುಮಾರು ಹೃದಯ ರೋಗಗಳಿಗೆ ಅದು ಏಡ್ ಮಾಡ್ತಾ ಇದೆ. ಆದ್ರಿಂದ ಅಂತ ಒಂದು ಸರ್ಜರಿಗೆ ಹೋಗ್ದೇನೆ ಈ ತರದ ಮ್ಯಾನೇಜ್ಮೆಂಟ್ ಬರೋದು ಒಳ್ಳೇದು. ಧನ್ಯವಾದ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾನು ಶಿರೋಳದಿಂದ ಗುರುನಾಥ್ ಮೆಣಸಿ ಅಂತ ಮಾತಾಡೋದು ಮೇಡಮ್. ಗುರುನಾಥ್ ಅವ್ರ ಪ್ರಶ್ನೆ ಕೇಳ್ರಿ. ಮೇಡಮ್, ಈಗ ತೂಕ ಕಡಿಮೆ ಮಾಡೋ ಬಗ್ಗೆ ಹೇಳಿದ್ರಿ. ಎಸ್. ನಮ್ದು ತೂಕ ಹೆಚ್ಚಿಗೆ ಮಾಡ್ಕೊಳಕ್ ಏನ್ ಮಾಡ್ಬೇಕಂತ ಏನಾರ ಹೇಳ್ತೀರೇನು? ಎಸ್ ಸರ್. ಸರ್, ನನ್ನ ವಯಸ್ಸು 57 ಸರ್. ಓಕೆ ಸರ್. ನಂದು 57 kg, 56-57 kg, 10 ವರ್ಷದಿಂದ ಇಷ್ಟೇ ಇದಾರಿ. ಅರ್ಥ ಆಗ್ಯದ ಅವ್ರಿಗೆ, ವೈದ್ಯರು ಹೇಳ್ತಾರೆ. ಮೇಡಮ್, ಅದಕ್ಕೆ ಇದ್ರಕಿನ್ನ ನನ್ನ ಏಜಿನ ತಕ್ಕ ಹೆಚ್ಚಿಗೆ ಇರ್ಬೇಕಂತಾರ್ರಿ ಡಾಕ್ಟರ್? ಹೌದು ಸರ್. ಸರ್, ಅದು ನಿಮ್ಮ ಹೈಟ್ ವೇಟ್ ಗೆ ಮ್ಯಾಚ್ ಮಾಡ್ತೇವೆ ಸರ್. ಸಪೋಸ್ ಈಗ 160 ಇಲ್ಲ, ನಾನು ಟೈಲರಿಂಗ್ ಮಾಡ್ತೀನಿ, ಅದಕ್ಕೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳತ್ತೀನಿ. ಎಸ್ ಸರ್. ಎಸ್ ಸರ್, ನೀವು ಏನ್ ಮಾಡ್ಬೇಕಂದ್ರೆ ವೇಟ್ ಗೇನ್ ಆಗೋರು ಹೈ ಪ್ರೋಟೀನ್ ಮತ್ತೆ ಹೈ ಫ್ಯಾಟ್ ತಗೋಬೇಕಾಗುತ್ತೆ. ಅದು ನಾವು ಹೇಳ್ರಿ ಸರ್, ಅದ ಏನಂದ್ರೆ ಹೈ ಪ್ರೋಟೀನ್ ಅಂದ್ರೆ ಯಾವುದು ಸರ್? ಅದೇ ಮೊಳಕೆ ಕಾಳುಗಳಾಗ್ಲಿ, ತುಪ್ಪ ಆಗ್ಲಿ, ಬೆಣ್ಣೆ ಆಗ್ಲಿ. ನೀವು ನಾನ್ ವೆಜ್ ಇದ್ರೆ ಗುಡ್ ಪ್ರೋಟೀನ್ ಅಂದ್ರೆ ಮೊಟ್ಟೆ ಆಗ್ಲಿ. ಹಾ, ನೀವು ರೈಸ್, ಕಾರ್ಬೋಹೈಡ್ರೇಟ್, ರೈಸ್ ಇಂಥವುಗಳನ್ನ ಏನ್ ಮಾಡಬೇಕು, ಸ್ವಲ್ಪ ಕಮ್ಮಿ ಮಾಡಬೇಕು. ಸರ್ ನಿಮ್ದು ಆಮೇಲೆ ಏನಂದ್ರೆ, ನೀವು ಟೈಲರಿಂಗ್ ಮಾಡ್ತಿರಲ್ಲ, ಕಂಟಿನ್ಯೂಸ್ ಕುತ್ಕೊಳ್ಳೋದಿರುತ್ತೆ, ಬಾಡಿ ಅಬ್ಸಾರ್ಪ್ಷನ್, ಹೀರಿಕೊಳ್ಳೋ ಕೆಪಾಸಿಟಿ ಕಮ್ಮಿ ಆಗಿರುತ್ತೆ ಸರ್. ನೀವು ಸ್ವಲ್ಪ ವರ್ಕೌಟ್ ಮಾಡಬೇಕಾಗತ್ತೆ. ಆಗ ಏನಾಗುತ್ತೆ, ಹೀರ್ಕೊಳ್ಳುವಂಥ ಕೆಪಾಸಿಟಿ ಬರುತ್ತೆ, ಹಸಿವು ಹೆಚ್ಚಾಗುತ್ತೆ. ಸೊ ಅದನ್ನು ಕೂಡ ನೀವು ಮಾಡಬೇಕಾಗತ್ತೆ. ಸೊ ಅದರ ಜೊತೆಗೆ ಇವುಗಳನ್ನೆಲ್ಲ ಫಾಲೋ ಮಾಡಿದ್ದಾದಲ್ಲಿ ನೀವು ವೆಯ್ಟ್ ಗೇನ್ ಆಗೋರು, ನಾನೇನು ಹೇಳೋದಂದರೆ ಮಧ್ಯಾಹ್ನದಲ್ಲಿ ಸ್ವಲ್ಪ ಹೊತ್ತು ಮಲಗಬೇಕಾಗತ್ತೆ. ಯೂಶ್ವಲಿ ವೆಯ್ಟ್ ಲಾಸ್ ಆಗೋರು ಮಧ್ಯಾಹ್ನ ಯಾವುದೇ ರೀತಿಯಾದಂಥ ನ್ಯಾಪ್ ತಗೋಬಾರ್ದು ಮ್ಯಾಮ್. ಸೊ ವೆಯ್ಟ್ ಗೇನ್ ಆಗೋರು ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಮಲಗಬೇಕು, ಅಂದಾಗ ಮಾತ್ರ ಬಾಡಿ ತನ್ನ ಇದನ್ನ ತಗೊಳತ್ತೆ. ಸೊ ಈ ತರದ ಒಂದು ಇದನ್ನ ಫಾಲೋ ಮಾಡಿ ಸರ್. ಓಕೆ, ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಕೇಳ್ರಿ ಪ್ರಶ್ನೆ ಕೇಳ್ರಿ. ಹಲೋ, ಹಾ, ಯಾರು ಮಾತಾಡೋದಮ್ಮ? ಸೊರಬಾ ತಾಲೂಕಿನ ಆನ್ಮಟ್ಟಿಯಿಂದ. ಹಾ, ನಾವು 36 ವರ್ಷ. ನಮಗೆ ನಿಮ್ಮ ಹೆಸರೇನು? ಕುಸುಮಾ. ಕುಸುಮಾ, ಯಾವ ಊರಂದ್ರಿ? ಆನ್ಮಟ್ಟಿ. ಓಕೆ, ಕೇಳಿ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಅದು ತೂಕ ಏನು ಆದ್ರೂ ಕಮ್ಮಿ ಆಗ್ತಾ ಇಲ್ಲ ಮೇಡಮ್ ರೇ. ಹೇಳ್ತಾರ, ಥೈರಾಯ್ಡ್ ಏನಾದ್ರೂ ಇದೆಯಮ್ಮ? ಥೈರಾಯ್ಡ್ ಸಮಸ್ಯೆ ಆಗ್ಲಿ, ಮುಟ್ಟಿನ ಸಮಸ್ಯೆ ಆಗ್ಲಿ, ಏನಾದ್ರೂ ಇದೆಯಾ ನಿಮಗೆ? ಇಲ್ಲ ಮೇಡಮ್ ರೇ. ಏನು ಇಲ್ಲ ಅಲ್ವಾ? ಹೌದ್ರಿ. ಸೊ ಸ್ಟ್ರೆಸ್ ಏನಾದ್ರೂ, ತುಂಬಾ ಟೆನ್ಷನ್, ನೀವ್ ಏನ್ ವರ್ಕ್ ಮಾಡ್ತೀರಾ? ನಾವು ಏನಿಲ್ಲ ಸರ್, ಮನೆ ಕೆಲಸ. ಓಕೆ, ತೂಕ ತುಂಬಾ ಇನ್ಕ್ರೀಸ್ ಆಗಿದೆ, ಏನಾದ್ರೂ ಇಳಿತಾ ಇಲ್ಲ. ಅದೇ ಅಮ್ಮ, ನಾನು ಹೇಳಿರೋ ಪ್ರಕಾರ ಈ ತರ ಥೈರಾಯ್ಡು ಇಲ್ಲ, ಆ ತರ ಮುಟ್ಟಿನ ಸಮಸ್ಯೆನೂ ಇಲ್ಲ ಅಂದಾಗ ಬೇರೆ ಹಾರ್ಮೋನ್ಗಳ ಒಂದು ಇದರಿಂದ ಇದಾಗ್ತಾ ಇರುತ್ತೆ. ಅದನ್ನು ನಾವು ನಿಮ್ಮದು ಡೀಟೇಲ್ ಹಿಸ್ಟ್ರಿ ತಗೊಂಡು ಅವುಗಳನ್ನು ಚೆಕ್ ಮಾಡಿಸಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೇವೆ. ಅದೇ ಅದೇ ಅಮ್ಮ. ಸೊ ಅದ ಈ ಒಂದು ಆ ಒಂದು ಆಗಲೇ ನಾನು ಮಾತಾಡುವಾಗ ಹೇಳುವ ಟೆಸ್ಟ್ಗಳನ್ನು ನಿಮಗೆ ಮಾಡಿಸಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟಲ್ಲಿ ಖಂಡಿತ ನಿಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ಅಂದರೆ ತಜ್ಞ ವೈದ್ಯರಿಂದ ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂತಾರೆ ಕುಸುಮ. ಎಲ್ಲಿಗೆ ಬರಬೇಕು ಮೇಡಮ್? ನೀವು ಎಸ್ ಡಿ ಎಂ ಡೆಂಟಲ್, ನ್ಯಾಚುರೋಪತಿ ಮತ್ತು ಯೋಗ ಚಿಕಿತ್ಸಾ ವಿಭಾಗಕ್ಕೆ ಬರಬೇಕಾಗತ್ತೆ. ಸರಿ, ಧನ್ಯವಾದ. ಹಲೋ, ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಮೇಡಮ್, ಚಿಕ್ಕೋಡಿ ತಾಲೂಕು ಮಾಂತೇಶ್ ಪಾಟೀಲ್ ಮಾತಾಡೋದು. ಮೇಡಮ್, ಚಿಕ್ಕೋಡಿ ತಾಲೂಕಿನಿಂದ ಮಾಂತೇಶ್ ಪಾಟೀಲ್. ಹಾ ಮಾಂತೇಶ್, ಪ್ರಶ್ನೆ ಕೇಳ್ರಿ. ಮೇಡಮ್, ನಮ್ಗ ವೇಟ್ ಹೆಚ್ಚಿದೆ ರೀ ಮೇಡಮ್ ರೀ, ನಂಗ 40 ವಯಸ್ಸು ರೀ. ಮತ್ತೆ ಇದು ರೈಸ್ ಚೆನ್ನ ವೇಟ್ ಹೆಚ್ಚಾಯ್ತು ರೀ ಮೇಡಮ್? ಅದ್ರೆ ಹೇಳ್ತಾರೆ ಡಾಕ್ಟರ್, ಹೇಳ್ತಾರೆ. ಎಸ್ ಸರ್, ಯೂಶ್ವಲಿ ಗಂಡು ಮಕ್ಕಳಲ್ಲಿ ವೆಯ್ಟ್ ಇನ್ಕ್ರೀಸ್ ಆಗೋದು ಸ್ವಲ್ಪ ಕಮ್ಮಿನೇ, ಬಟ್ ವೆಯ್ಟ್ ಇನ್ಕ್ರೀಸ್ ಆಗ್ತಿದೆ ಅಂದರೆ, ಸೊ ನೀವು ಅದೇ ರೈಸ್ ಅಂದರೆ ಕಾರ್ಬೋಹೈಡ್ರೇಟನ್ನು ಒಂದೇ ಒಂದು ಸಮಯ ತಗೋಬೇಕಾಗತ್ತೆ, ಮಾರ್ನಿಂಗು ಮತ್ತು ನೈಟು ಅವಾಯ್ಡ್ ಮಾಡಬೇಕಾಗತ್ತೆ. ಮಾರ್ನಿಂಗ್ ನೈಟ್ ಏನೇ ಇದ್ರು ನೀವು, ಹೌದು ಹೌದು ಸರ್, ಹೌದು. ಸೊ ಅದೇ ನಿಮ್ಮ ಫುಡ್ಡಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಕೆಲವೊಂದಿಷ್ಟು ವೆಯ್ಟ್ ಲಾಸ್ ಡ್ರಿಂಕನ್ನು ಹೇಳ್ಕೊಡ್ತೇವೆ, ಲೈಕ್ ಲೆಮನ್ ಹನಿ ಜ್ಯೂಸ್ ಆಗಿರ್ಬೋದು, ಬಟರ್ ಮಿಲ್ಕಲ್ಲಿ ಹಿಂಗೆ ಹಾಕ್ಕೊಂಡು ಕುಡಿಯೋದಾಗಿರ್ಬೋದು. ಸೊ ಈ ಥರ ನೀವು ಮತ್ತೆ ಊಟ ಮಾಡೋದಕ್ಕಿಂತ ಮುಂಚೆನೆ ಮಜ್ಜಿಗೆ ಆಗಲಿ ಅಥವಾ ಹಣ್ಣಾಗಲಿ ತೊಗೋಬೇಕು, ನಂತರ ನಿಮ್ಮ ಊಟನ ಸೇವಿಸ್ಬೇಕು. ಓಕೆ, ಸೊ ಮತ್ತೆ ತರಕಾರಿ ಮತ್ತು ಪ್ರೋಟೀನ್ ಅಂಶ ಇರುವಂಥ ಕಾಳುಗಳನ್ನು ಜಾಸ್ತಿ ತೊಗೋಬೇಕು. ರೊಟ್ಟಿ ಮತ್ತು ರೈಸು ಚಪಾತಿಯಲ್ಲಿ ಕಮ್ಮಿಯನ್ನು ಮಾಡಬೇಕು ಸರ್. ಈ ಥರ ಏನು ಸರ್, ಮಸಾಲೆ ಕೆಲವೊಂದಿಷ್ಟು ಮಸಾಲೆ ಅಂಶಗಳು ಇದು ಮಾಡ್ತವೆ ಸರ್, ನಿಮ್ಮ ಕ್ರೇವಿಂಗ್ನ ಜಾಸ್ತಿ ಮಾಡ್ತವೆ. ಅವಾಗ ಮತ್ತೆ ನೀವು ಊಟ ಮಾಡಿ ವೆಯ್ಟ್ ಗೇನ್ ಆಗ್ತೀರಾ, ಹೊರತು ಡೈರೆಕ್ಟ್ ಮಸಾಲೆ ಪದಾರ್ಥಗಳು ವೆಯ್ಟ್ ಹೆಚ್ಚು ಮಾಡಲ್ಲ ಸರ್. ಏನಾಯ್ತು ರೀ? ಅದೇ ಅದೇ ಅದೇ ಸರ್, ಅದನ್ನೆಲ್ಲ ಕಮ್ಮಿ ಮಾಡಬೇಕು. ದಿವಸಕ್ಕೆ ಒಂದೇ ಟೈಮ್ ತಗೋಬೇಕು ರೈಸ್ ಆದರೆ, ಇನ್ನು ಮಿಕ್ಕ ಟೈಮಲ್ಲಿ ಏನೇ ಇದ್ರೂ ಕಾಳುಗಳಾಗಲಿ ಹಣ್ಣುಗಳಾಗಲಿ ಈ ಥರ. ಅಂದರೆ ಊಟದ ಒಂದು ವೇ ಚೇಂಜ್ ಆಗಬೇಕು. ಅದೇ ಮುಂಚೆನೇ ನೀವು ಏನೇ ಇದ್ರೂ ಲಿಕ್ವಿಡ್ ಆಗಲಿ ತೊಗೊಂಡು ಹಣ್ಣನ್ನು ತಿಂದು ನಂತರ ನಿಮ್ಮದು ರೊಟ್ಟಿ ಪಲ್ಯ ಆ ಥರ ಅದರಲ್ಲಿ ಆ ಥರ ಚೇಂಜಸ್ ಮಾಡ್ತಾ ಹೋಗಬೇಕು. ಹಲೋ ಡಾಕ್ಟರ್, ನಮಸ್ಕಾರ. ನಾ ಧ್ರುವ ಬಾಲ್ಪುಟ್ರಿ ಅಂತ ಮಾತಾಡ್ತಿದ್ದೀನಿ. ಕೇಳಿದ್ರಲ್ಲ. ಹಲೋ ಹಲೋ, ರೇಡಿಯೋ ದೂರಿಟ್ಟು ಮಾತಾಡ್ರಿ. ಹಾ, ರೇಡಿಯೋ ದೂರಿಟ್ಟು ಮಾತಾಡ್ರಿ, ಹೇಳ್ರಿ, ಯಾರು ಮಾತಾಡೋದು, ಎಲ್ಲಿಂದ? ದಾವಣಗೆರೆಯಿಂದ ಮಾತಾಡ್ತಿದ್ದೀವಿ. ನಿಮ್ಮ ಹೆಸರು? ಸುಷ್ಮಾ ಅಂತ. ಸುಷ್ಮಾ, ಸುಷ್ಮಾ ಕೇಳ್ರಿ, ಪ್ರಶ್ನೆ ಕೇಳ್ರಿ. ಅದೇ, ನಾವು ಡಯಟ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ? ಡಯಟ್ ಜಾಸ್ತಿ ಇಂಪಾರ್ಟೆಂಟ್ ಅಥವಾ ನಾವು ಏನ್ ವರ್ಕ್ಔಟ್ ಮಾಡ್ತೀವಲ್ಲ ಅದು ಜಾಸ್ತಿ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ ಗೆ ಅಂತ? ಅರೌಂಡ್ 20s ಆತರ ಇದ್ದಾಗ. ಓಕೆ ಮ್ಯಾಮ್, ನೀವು ಎರಡರ ಬಗ್ಗೆನೂ ಕೊಡಬೇಕು, ಬಟ್ ನೀವು ಡಯಟ್ ಅಲ್ಲಿ ಸರಿಯಾಗಿ ಇದು ಮಾಡ್ತಿದ್ದೀರಾ ಅಂದ್ರೆ ವರ್ಕ್ಔಟ್ ಮಾಡೋ ವರ್ಕ್ಔಟ್ ಬಗ್ಗೆ ಹೆಚ್ಚು ಗಮನ ಕೊಡೋ ಅವಶ್ಯಕತೆ ಇಲ್ಲ. ತುಂಬ ಇದೀರಾ ಅಂದರೆ, ತುಂಬಾ ವೆಯ್ಟ್ ಇದ್ದೀರಾ ಅಂದರೆ ಡಯಟ್ ಜೊತೆಗೆ ವರ್ಕೌಟು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕಾಗತ್ತೆ ಮ್ಯಾಮ್. ಓಕೆ, ಸೊ ಅದರಲ್ಲೂ ಏನಂದರೆ ನೀವು ಬಾಡಿನ ತುಂಬ ವರ್ಕೌಟ್ ಹೆವಿಲಿ ಇದು ಮಾಡೋಕ್ಕೆ ಹೋಗಬಾರ್ದು, ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗಬೇಕಾಗತ್ತೆ ನೀವು. ಸೊ ಇನ್ನು ಬಿಟ್ವಿ ಅಂದರೆ ನಿಮ್ಮಲ್ಲಿ ವಿಟಮಿನ್ ಡೆಫಿಷಿಯನ್ಸಿನೂ ಬರೆದಿರೋ ಹಾಗೆ ವೈದ್ಯರಿಂದ ನೀವು ಡಯಟನ್ನು ತೊಗೋಬೇಕಾಗತ್ತೆ ಮ್ಯಾಮ್. ಯಾಕಂದರೆ ಇನ್ನೂ ಬೆಳೆಯುವಂಥ ವಯಸ್ಸಿರುತ್ತೆ, 20-25 ಆಗಲಿ, ಬಿಲೋ 30 ಇರೋ ಎಲ್ಲರೂ ಕೂಡ ಹಾಗೆಯೇ ಇದು ಮಾಡಬೇಕಾಗತ್ತೆ ಮ್ಯಾಮ್. ಸೊ ಏನಂದ್ರೆ ಅದೇ ಡಯಟ್ ವರ್ಕೌಟ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು. ತುಂಬಾ ವೇಟ್ ಇದ್ದಲ್ಲಿ, ಸ್ವಲ್ಪ ವೇಟ್ ಇದ್ದಲ್ಲಿ ನಿಮ್ಗೆ ಡಯಟ್ ಮಾತ್ರ ಸಾಕು. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಏನ್ ಮಾಡ್ಬೇಕು ನೀವು, ಜಂಕ್ ಫುಡ್ಸ್ ಆಗ್ಲಿ ಪ್ರಿಸರ್ವೇಟಿವ್ಸ್ ಆಗ್ಲಿ ಎಲ್ಲ ಕಡಿಮೆ ಮಾಡ್ಬೇಕು. ಓಕೆ, ಸೊ ನೀವೇನ್ ಮಾಡ್ಬೇಕು, ಗುಡ್ ಫ್ಯಾಟ್ ಅಂತ ಬರುತ್ತೆ, ನೀವು ರೇಡಿಯೋ ದೂರ ಇಡಬೇಕು, ಇಲ್ಲೆಲ್ಲ ಕೇಳಿಸ್ಲಿಕ್ಕತ್ತದ. ರೇಡಿಯೋ ದೂರ ಇಡ್ರಿ ಸರ್. ನಿಮ್ಮ ಎಲ್ ಡಿ ಎಲ್ ಹೇಳ್ರಿ, ಮಾಹಿತಿ ಹೇಳ್ರಿ. ಎಸ್ ಸರ್, ನೀವು ಎಲ್ ಡಿ ಎಲ್ನ ಕಡಿಮೆ ಮಾಡ್ಕೋಬೇಕು ಅಂದರೆ, ಎಚ್ ಡಿ ಎಲ್ನ ಇನ್ಕ್ರೀಸ್ ಮಾಡಬೇಕಂದ್ರೆ ಎರಡು ಥರ ಫ್ಯಾಟ್ ಬರುತ್ತೆ, ಗುಡ್ ಫ್ಯಾಟ್ ಬ್ಯಾಡ್ ಫ್ಯಾಟ್. ಬ್ಯಾಡ್ ಫ್ಯಾಟ್ನ ಫ್ಯಾಟ್ನ ಕಟೌನ್ ಮಾಡಬೇಕು. ಗುಡ್ ಫ್ಯಾಟ್ ಯಾವುದ್ರಲ್ಲಿ ಇರುತ್ತೆ ಅಂದರೆ ತುಪ್ಪ ಆಗಲಿ, ಬೆಣ್ಣೆ ಆಗಲಿ, ಗುಡ್ ಪ್ರೋಟೀನ್ ಲೈಕ್ ಎಗ್ ಆಗಲಿ, ಆಮೇಲೆ ಕಾಳುಗಳಾಗಲಿ ಅಥವಾ ತರಕಾರಿ ಆಗಲಿ, ಇಂಥದ್ದನ್ನು ಇನ್ಕ್ರೀಸ್ ಮಾಡಬೇಕು. ಸೊ ಅದು ಮತ್ತು ಡ್ರೈ ಫ್ರೂಟ್ಸ್ ಮೇನ್ಲಿ, ಬಾದಾಮಾಗಲಿ, ವಾಲ್ನಟ್ಸ್ ಆಗಲಿ, ಫ್ಲ್ಯಾಕ್ಸ್ ಸೀಡ್ಸ್ ಆಗಲಿ, ಇಂಥದ್ರಲ್ಲಿ ಗುಡ್ ಫ್ಯಾಟ್ ಚೆನ್ನಾಗಿರುತ್ತೆ. ಅದು ನಿಮ್ಮ ಎಲ್ ಡಿ ಎಲ್ನ ಕಡಿಮೆ ಮಾಡಿ ಎಚ್ ಡಿ ಎಲ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಅಂಥವುಗಳನ್ನು ಹೆಚ್ಚು ಸೇವಿಸ್ಬೇಕು. ಧ್ರುವ ಅವರಿಗೆ ಉತ್ತರ ಸಿಕ್ಕದಂತ ತಿಳ್ಕೊತೀವಿ. ಹಲೋ ಹಲೋ, ಹಾಂ ಹೇಳ್ರಿ, ಯಾರು ಮಾತಾಡೋದು? ನಾವು ರಾಯಬಾಗ್ನಿಂದ ಭೀಮರಾವ್. ಭೀಮರಾವ್ ಅವರ ಪ್ರಶ್ನೆ ಕೇಳ್ರಿ. ನಮಗೆ 65 ಏಜ್ ಈಗ. ಎಸ್ ಸರ್. ಸರ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ದು. ನಮ್ದು 65 ರೀ. ಎಸ್ ಸರ್, ಎಸ್ ಸರ್ ಹೇಳಿ ಪ್ರಶ್ನೆ ಏನದ ಕೇಳಿ. ಈಗ ತೂಕ 84 ಐತ್ರಿ. ಓಕೆ, ಮತ್ತ ತೂಕ ಒಟ್ಟ ಕಡಿಮೆ ಆಗವತ್ರಿ. ಓಕೆ ಸರ್. ಸಾಯಂಕಾಲ ಊಟ ಮಾಡಂಗಿಲ್ರಿ. ಓಕೆ ಸರ್. ಸರ್ ಮಾರ್ನಿಂಗು ಆಫ್ಟರ್ನೂನು ಯಾವ ಥರ ಇದು ನೀವು ತಗೊಳ್ತೀರಾ? ಸೊ ಆದಷ್ಟು ಏನು ಮಾಡಿ, ನೈಟು ಹಾಗೆ ಮಲಗಬೇಡಿ, ಸ್ವಲ್ಪ ಏನಾದರೂ ಫ್ರೂಟ್ಸ್ ತಿಂದು ಮಲಗಿ ಸರ್. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ಆ್ಯಸ್ ಯೂಶುವಲ್ ಒಂದು ಡಯಟ್ ನೀವು ಸೆಟ್ ಮಾಡ್ಕೋಬೇಕು, ಅಂದರೆ ಬಾಡಿಗೆ ಚೇಂಜಸ್ಸು ಬೇಕು. ಓಕೆ ಸರ್. ಆಮೇಲೆ ಯಾವಾಗ ಬೇಕಾದಾಗ ಫಾಸ್ಟಿಂಗ್ನ ಸಡನ್ನಾಗಿ ಫಾಸ್ಟಿಂಗ್ ಮಾಡಿ ಮರುದಿನ ಮತ್ತೆ ತಿನ್ನೋದು, ಅದೆಲ್ಲ ಮಿಸ್ಟೇಕ್ಸ್ಗಳು ಆಗ್ತಾ ಇರತ್ತೆ. ಸೊ ಏನೇ ಒಂದು ದಿನ ನೀವು ಫಾಸ್ಟಿಂಗ್ ಮಾಡ್ತೀರಾ ಅಂದರೂ ಬಿಫೋರೇ ನಿಮ್ಮ ಬಾಡಿನ ಟ್ರೈನ್ ಮಾಡಬೇಕು, ಅಂದರೆ ಫಾಸ್ಟಿಂಗ್ ಮಾಡ್ತೀರಾ ಅಂದರೆ. ಡಯಟ್ ಆದರೆ ನೀವು ವೆಯ್ಟ್ ಲಾಸ್ ಡ್ರಿಂಕ್ಸ್ ಜೊತೆಗೆ ನ್ಯಾಚುರಲ್ ವೆಯ್ಟ್ ಲಾಸ್ ಡ್ರಿಂಕ್, ಅದಕ್ಕೆ ಯಾವುದೇ ರೀತಿಯಾದ ಸಪ್ಲಿಮೆಂಟ್ಸ್ ಬೇಡಿ. ನ್ಯಾಚುರಲ್ ವೆಯ್ಟ್ ಲಾಸ್ ಡ್ರಿಂಕ್ ಜೊತೆಗೆ ಲೈಕ್ ಬಾರ್ಲಿ ವಾಟರ್ ಆಗಿರ್ಬೋದು, ಲೆಮನ್ ಹನಿ ಜ್ಯೂಸ್ ಆಗಿರಬಹುದು, ಆಮೇಲೆ ಬೂದ್ ಕುಂಬಳಕಾಯಿ ಜ್ಯೂಸ್ ಆಗಿರ್ಬೋದು. ಸೊ ಇಂಥವುಗಳೆಲ್ಲ ವೆಯ್ಟ್ ಲಾಸನ್ನು ಮಾಡುತ್ತೆ. ಮಜ್ಜಿಗೆ ಮತ್ತು ಅದರ ಜೊತೆಗೆ ಮೆಂತೆ ಮತ್ತು ಇಂಗು ಹಾಕ್ಕೊಂಡು ಕುಡಿಯೋದಾಗಲಿ, ಈ ನಾಲ್ಕು ವೆಯ್ಟ್ ಲಾಸ್ ಡ್ರಿಂಕ್ ಜೊತೆಗೆ ನಿಮ್ಮ ಊಟ ಇರಬೇಕು ಸರ್. ಅದ್ರ ಊಟ ಹೇಗಿರಬೇಕು ಅಂದರೆ ಕಾಳುಗಳ ಜೊತೆಗೆ ತರಕಾರಿ ಜೊತೆಗೆ ಇರಬೇಕು. ಸೊ ಈ ಥರ ಮಾಡಿದ್ದೆ ಅದರಲ್ಲಿ ಬಾಡಿಯಲ್ಲಿ ಚೇಂಜಸ್ ಆಗಿ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ತಗೋಬಹುದು, ತಗೋ ಅದನ್ನೇ ತಗೋಬೇಕು, ಆಹಾರಕ್ಕಿಂತ ಪೂರ್ವದಲ್ಲಿ ತಗೋಬೇಕು ಸರ್ ಅದನ್ನ. ಆಫ್ಟರ್ ದ ಫುಡ್. ಹಲೋ ಡಾಕ್ಟರ್, ಸ್ವಲ್ಪ ಬಿಎಂಐ ಈಕ್ವೇಶನ್ ಬಗ್ಗೆ ಒಂದ್ ಸ್ವಲ್ಪ. ಹಲೋ ಹಲೋ, ಹಾ ಹೇಳ್ರಿ, ಯಾರು ಮಾತಾಡೋದು? ಮಂಜುನಾಥ್. ಪ್ರಶ್ನೆ ಇದ್ರೆ ಕೇಳ್ರಿ, ಒಂದೇ ನಿಮಿಷ ಆದ ಸಮಯ ಅವಕಾಶ. ನೋಡ್ರಿ, ಮನುಷ್ಯನ್ ತೂಕ ಕಡಿಮೆ ಮಾಡ್ಲಿಕ್ಕೆ ಏನ್ ಹೆಂಗ್ ಮಾಡ್ಬೇಕು? ಎಸ್ ಸರ್. ಸರ್ ನಿಮ್ಗೆ ಏನು ತೊಂದರೆ ಇಲ್ಲಲ್ಲ ಬೇರೆ ಅದರ್ ಹೆಲ್ತ್ ಇಶ್ಯೂಸ್, ಬಿ ಪಿ, ಶುಗರ್, ಥೈರಾಯ್ಡ್ ಆಗಿರ್ಬೋದು, ಆ ತರದ್ದು ಏನಿಲ್ಲರಿ, ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತು. ಎಸ್ ಸರ್. ಸರ್ ನೀವೇನ್ ಮಾಡಿ, ಚಾ, ಕಾಫಿ, ಮೈದಾ ಇಂತ ಪ್ರಿಸರ್ವೇಟಿವ್ಸ್, ಜಂಕ್ ಫುಡ್ಸ್ ಎಲ್ಲ ಬಂದ್ ಮಾಡಿ. ಓನ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಹೆಚ್ಚು ಮೊಳಕೆ ಕಾಳುಗಳನ್ನು ತಿನ್ನೋದಾಗಲಿ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬೂದುಗುಂಬಳಕಾಯಿ ಜ್ಯೂಸನ್ನು ಕುಡಿಯೋದಾಗಲಿ, ಮತ್ತು ಸ್ವಲ್ಪ ಮಧ್ಯಾಹ್ನದ ಪೂರ್ವದಲ್ಲಿ ಡ್ರೈ ಫ್ರೂಟ್ಸ್ ತಿನ್ನೋದಾಗಲಿ, ಮಧ್ಯಾಹ್ನ ರೈಸನ್ನು ಅವಾಯ್ಡ್ ಮಾಡಿ ಜಸ್ಟ್ ಬರೀ ಮಜ್ಜಿಗೆ, ಹಣ್ಣು ಮತ್ತು ಸ್ವಲ್ಪ ಮಟ್ಟಿಗೆ ರೊಟ್ಟಿ ಅಥವಾ ಪಲ್ಯನ ತಿನ್ನೋದಾಗಲಿ, ಆ ಥರ ಮಾಡಿ. ಮತ್ತು ಈವ್ನಿಂಗ್ ಟೈಮಲ್ಲಿ ಮತ್ತೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಲೈಕ್ ಬಾರ್ಲಿ ವಾಟರ್ ಅಂಥದ್ದನ್ನು ಕುಡಿಯೋದಾಗಲಿ, ಸೇವಿಸೋದಾಗಲಿ, ಆ ಥರ ಮಾಡ್ತಾ ಹೋಗಿ ಸರ್. ಮಂಜುನಾಥ್ ಅವರೇ, ನೀವೇನು ತೊಗೋಬೇಕು ಅಂತ ಹೇಳಿದರು ಡಾಕ್ಟ್ರು ಕೇಳಿದ್ರಲ್ಲ, ಆ ಪ್ರಕಾರ ನಡ್ಕೊಳ್ರಿ. ಭಾಳಷ್ಟು ಕರೆಗಳು ಅವ ಡಾಕ್ಟರ್, ಅದರ ಸಮಯ ಆಗ್ತಾ ಬಂತು, ಹಾಗಾಗಿ ಮತ್ತೆ ನಮ್ಮ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ತಮ್ಮನ್ನು ಸಂಪರ್ಕಿಸಬಹುದು. ತೂಕ ಇಳಿಸುವ ವಿಧಾನಗಳು ಮತ್ತು ಅದರ ಮಹತ್ವ ಕುರಿತು ಇಷ್ಟೋ ತನಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ಅರಳಿಹಳ್ಳಿಯವರು. ಇವರು ಸೋಮವಾರದಿಂದ ಶನಿವಾರದ ತನಕ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆಯನ್ನು ಗಮನಿಸಿ ಶ್ರೋತೃಗಳೇ, 0836 2468 142 0836 2468 142 ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836 2477777 ಅಥವಾ 2321000 ಅಥವಾ 7187000. ಇನ್ನು ಈ ವಾರದ ಬಹುಮಾನದ ಪ್ರಶ್ನೆ, ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಯಾವ ಹಾರ್ಮೋನ್ ಹೆಚ್ಚುವಿಕೆಯಿಂದ ತೂಕ ಹೆಚ್ಚಾಗುತ್ತದೆ? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ರಿ. ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಯಾವ ಹಾರ್ಮೋನ್ ಹೆಚ್ಚುವಿಕೆಯಿಂದ ತೂಕ ಹೆಚ್ಚಾಗುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನೊಳಗೆ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈಗ ಹೇಳುವ ವಿಳಾಸಕ್ಕೆ ಕಳುಹಿಸಬೇಕು. ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನೊಂದು ದಿನಾಂಕ 11/2/2025 ಕೇಳಿದ ಪ್ರಶ್ನೆ, ಕ್ಯಾನ್ಸರ್ನ ಅಡ್ಡ ಪರಿಣಾಮಗಳು ಯಾವುವು ಅಂತ. ಸರಿಯಾದ ಉತ್ತರ, ರಕ್ತಹೀನತೆ, ಅಶಕ್ತತೆ, ಸುಸ್ತು, ಇವು ಕ್ಯಾನ್ಸರ್ನ ಅಡ್ಡ ಪರಿಣಾಮಗಳು. ಈ ಸರಿ ಉತ್ತರ ಬರೆದು ಬಹುಮಾನ ಗಳಿಸಿದವರು ರಕ್ಷಿತಾ ಹ ಏಕ್ಬೋಟೆ, ಕೇರ್ ಆಫ್ ಶೇಗಡಿ ಬಿಲ್ಡಿಂಗ್, ಸರಸ್ವತಿ ಸದನ, ಚಿದಂಬರ ಆಶ್ರಮ ಹತ್ತಿರ, ಹೆಲ್ತ್ ಕ್ಯಾಂಪ್, ಬೆಟಗೇರಿ, ಗದಗ್, 5821003. ರಕ್ಷಿತಾ ಅವರಿಗೆ ಅಭಿನಂದನೆಗಳು. ನಿಮ್ಗೆ ಒಂದು ವಾರದ